ಕೋವಿಡ್ ನಂತರ ರಾಜ್ಯದಲ್ಲಿ ಅತಿ ಹೆಚ್ಚು ಜಿಎಸ್ಟಿ ಸಂಗ್ರಹ, ಮುಖ್ಯಮಂತ್ರಿ. ಸೌಲಭ್ಯ ವಂಚಿತ ಜನವಸತಿ ಪ್ರದೇಶಗಳು ಕಂದಾಯ ಗ್ರಾಮಗಳಾಗಿ ಪರಿವರ್ತನೆ, ಆರ್ ಅಶೋಕ. ನಾಡಿನಾದ್ಯಂತ ಸಂತ ಸೇವಾಲಾಲರ ಜಯಂತಿ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿಯಲ್ಲಿ ಆರೋಗ್ಯವಾಣಿ, ಆರೋಗ್ಯವಾಣಿ ಪ್ರತಿ ವಾರ ಮನೆ ಬಾಗಿಲಿಗೆ ಆರೋಗ್ಯ. ಪರಿಣಿತ ವೈದ್ಯವೃಂದದಿಂದ ಕಾಯ ವಾಚ ಮನಸ ವಿಶ್ಲೇಷಣೆ ಪ್ರತಿ ಮಂಗಳವಾರ ಬೆಳಗ್ಗೆ 8:02 101.3 FM ರೇನ್ಬೋದಲ್ಲಿ, ಪ್ರತಿ ಬುಧವಾರ ಬೆಳಗ್ಗೆ 8:00 ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ ಆರೋಗ್ಯವಾಣಿ, ಆರೋಗ್ಯವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ನಮ್ಮ ರೈತ ಬಂಧುವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿಯಲ್ಲಿ ಕಾಫಿ ಹಾಗೂ ಅಡಿಕೆ ಬೆಳೆಯಲ್ಲಿನ ಅನುಭವ ಕುರಿತು ಬೇಲೂರು ತಾಲೂಕು ಜಗಬೋರ್ನಹಳ್ಳಿಯ ಕೃಷಿಕ ಜೆಡಿ ಶೇಷೇಗೌಡ ಅವರೊಂದಿಗೆ ಸಂದರ್ಶನ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಾವಿವತ್ತು ಬೇಲೂರು ತಾಲೂಕು ಬಿಕ್ಕೋಡು ಅಂಚೆ ಜಗಬೋರನಹಳ್ಳಿಯ ಜೆಡಿ ಶೇಷೇಗೌಡ ಅವರ ಕಾಫಿ ತೋಟದಲ್ಲಿ ಇದ್ದೇವೆ. ಇವರು ಒಟ್ಟಾರೆ 6 ಎಕರೆ ಭೂಮಿಯನ್ನು ಹೊಂದಿದ್ದಾರೆ. ಇದರಲ್ಲಿ ವಿವಿಧ ಬೆಳೆಗಳನ್ನು ಸಾಗುವಳಿ ಮಾಡಿಕೊಂಡು ಉತ್ತಮವಾದಂತಹ ಆದಾಯವನ್ನು ಮಾಡ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಇವರ ತೋಟದಲ್ಲಿ ಅಡಿಕೆ, ಕಾಫಿ, ಕಾಳುಮೆಣಸು ಇದೆ. ಜೊತೆಗೆ ತೋಟಗಾರಿಕೆ ಬೆಳೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಕುರಿತಂತೆ ನಾವು ಅವರಿಂದ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಶೇಷೇಗೌಡ ಅವರಿಗೆ ನಮಸ್ಕಾರ. ನಮಸ್ಕಾರ ಶೇಷೇಗೌಡ ಅವರೇ. ನೀವು, ನಿಮ್ಮ ತಂದೆಗೆ ಎಷ್ಟು ಜನ ಮಕ್ಕಳು, ತಮಗೀಗ ವಯಸ್ಸು ಎಷ್ಟಾಯಿತು, ಎಷ್ಟು ವರ್ಷದಿಂದ ತಮ್ಮನ್ನು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ? ನಾವು, ನಮ್ಮ ತಂದೆಗೆ 3 ಜನ ಮಕ್ಕಳು, 2 ಜನ ಗಂಡು ಮಕ್ಕಳು, 1 ಮಗಳು. ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದೀವಿ. ಅಣ್ಣ ತಮ್ಮದರಿಬ್ಬರು ಕೃಷಿ ಮಾಡ್ಕೊಂಡಿದ್ದೀವಿ. ತಮ್ಮನು ಈಗ ಬೇರೆ ಹೊಸ ಇದ್ದಾರೆ. 12 ಎಕರೆ ಜಮೀನಿದೆ ನಮ್ಮದೊಟ್ಟಿಗೆ. ಅದರಲ್ಲಿ 6 ಎಕರೆ ಅವರಿಗೂ ಕೊಟ್ಟು ಇನ್ನೊಂದು 6 ಎಕರೆ ನಾವು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಾವು ಮೇನ್ ಐ ಕ್ರಾಪಲ್ಲಿ ಅಡಿಕೆ ಮತ್ತು ಕಾಫಿ, ಕಾಳುಮೆಣಸು, ದಿನನಿತ್ಯ ಮನೆಗೆ ಬೇಕಾದಂಥ ತೆಂಗು, ಸಪೋಟ, ಮಾವು ಇದನ್ನೆಲ್ಲ ಮಾಡಿಕೊಂಡು ಕೃಷಿ ಜೀವನದಲ್ಲಿ ಬರ್ತಾ ಇದ್ದೀವಿ. ನಾವು 1999 ನಾವು ಕಡೂರು ಕಡೆ ಏರಿಯಾವನ್ನು ನೋಡ್ಕೊಂಡು ಬಂದು ಆ ಕಡೆ ಉತ್ತೇಜನ ಪಟ್ಟು ಈ ನಮ್ಮ ಏರಿಯಾದಲ್ಲಿ ಇಲ್ಲೆಲ್ಲೂ ನಮ್ಮ ಹೋಬಳಿಲಿ ಜಾಸ್ತಿ ನಮ್ಮ ಏರಿಯಾ ಅರೆ ಮಲೆನಾಡ ಇದ್ದರಿಂದ ಇಲ್ಲಿ ಯಾರೂ ಕೂಡ ಕಾಫಿ ಆಗಲಿ ಅಥವಾ ಅಡಿಕೆ ಆಗಲಿ ಮಾಡಿರಲಿಲ್ಲ. ಆ ಕಡೆ ಪ್ರೇರಿತನಾಗಿ ಕಡೂರು ಮತ್ತು ಹೊಸದುರ್ಗ, ಚಿತ್ರದುರ್ಗ ನೋಡ್ಕೊಂಡು ಬಂದು ಪ್ರೇರಿತನಾಗಿ ನಾನು ಆ ಟೈಮಲ್ಲೇ 1999 ಅಡಿಕೆ ತೋಟವನ್ನು ಮಾಡಿ ಒಂದು ಬೋರ್ ಹಾಕ್ಸಿ ಆ ಬೋರ್ನಲ್ಲಿ 3-4 ಇಂಚ್ ನೀರು ಬಂತು. ಆವಾಗ ಖುಷಿಯಾಗಿ ಅಡಿಕೆ ಮಾಡಿಬಿಡೋಣ ಅಂತ ನೋಡಿಕೊಂಡು ಅಡಿಕೆ ತೋಟವನ್ನು ಮಾಡಿದೆ. ಆ ತೋಟನೂ ಕೂಡ ನಾನು ಯಾವುದೇ ರೀತಿ ಗೌರ್ಮೆಂಟ್ ಗೊಬ್ಬರ ಇದು ಯಾವುದನ್ನು ಯೂಸ್ ಮಾಡ್ದಂಗೆ ನ್ಯಾಚುರಲಾಗಿ ದನಿನ ಗೊಬ್ಬರ ಆಗಿ ಮೇಂಟೈನ್ ಮಾಡ್ಕೊಂಡು ಬಂದೆ. ಈಗ ಅದು ಇಳುವರಿ ಸ್ವಲ್ಪ ಕಡಿಮೆ ಆಯಿತು ಅನ್ನೋದಕ್ಕೆ ಎಲ್ಲರೂ ಕೂಡ ಗೌರ್ಮೆಂಟ್ ಗೊಬ್ಬರ ಹಾಕು ಅಂತ ಹೇಳಿ ಹೇಳಲಾಗಿ ಈಗ ಒಂದು 4-5 ವರ್ಷದಿಂದ ಗೌರ್ಮೆಂಟ್ ಗೊಬ್ಬರ ಮತ್ತು ದನಿನ ಗೊಬ್ಬರವನ್ನು ಕೂಡ ಕೊಡ್ಕೊಂಡು ಹೋಗ್ತಾ ಇದೆ. ಶೇಷೇಗೌಡ ಅವರೇ, ನಿಮ್ಮ ತಂದೆ ತಾಯಿ ಮೂಲತಃ ಕೃಷಿಕರ, ಅವರ ಹೆಸರುಗಳನ್ನ ನೆನಪಿಸ್ತಾ ಅವರ ಬಗ್ಗೆ ವಿಚಾರಗಳನ್ನ ತಿಳಿಸ್ಕೊಡಿ. ನಮ್ಮ ಮೂಲತ್ವ ನಮ್ಮ ಅಜ್ಜ ಅಜ್ಜಿ ಕಾಲದಿಂದಲೂ ಕೃಷಿಕರೇ. ನಮ್ಮ ತಂದೆ ತಾಯಿನೂ ಕೂಡ ಕೃಷಿಕರೇ. ನಮ್ಮ ತಂದೆ ಹೆಸರು ದೇವೇಗೌಡ ಅಂತ, ನಮ್ಮ ತಾಯಿ ಹೆಸರು ಮಲ್ಲಮ್ಮ ಅಂತ. ಅವರಿಬ್ಬರೂ ಇವಾಗ ಆಯ್ಕೆಯಾಗಿರ್ತಾರೆ. ಅವರು ಕೂಡ ಕೃಷಿಯಲ್ಲೇ ಇದ್ದು ನಾವು ಕೂಡ ಅವರ ಕೃಷಿಯನ್ನು ನೋಡಿಕೊಂಡು ಆವಾಗಿಂದಲೂ ಕೂಡ ಕೃಷಿ ಚಟುವಟಿಕೆಯಲ್ಲೇ ಮುಂದುವರಿಸ್ಕೊಂಡು ಬರ್ತಾ ಇದೆ. ಶೇಷೇಗೌಡ ಅವರೇ, ತಮಗೀಗ ವಯಸ್ಸೆಷ್ಟು, ತಾವು ಎಲ್ಲಿವರೆಗೆ ವಿದ್ಯಾಭ್ಯಾಸವನ್ನು ಮಾಡಿದ್ರಿ, ತಮ್ಮ ಕುಟುಂಬದ ಬಗ್ಗೆ ತಿಳಿಸ್ಕೊಡಿ. ನಮಗೆ ಇವಾಗ 53 ವರ್ಷ, ನಮಗೆ 2 ಜನ ಮಕ್ಕಳು, 2 ಜನ ಗಂಡು ಮಕ್ಕಳು, ಒಬ್ಬ ಇಂಜಿನಿಯರಿಂಗ್ ಮಾಡಿದ್ದಾನೆ, ಇನ್ನೊಬ್ಬ ಫಸ್ಟ್ ಪಿ ಯು ಸಿ ಓದ್ತಾ ಇದ್ದಾನೆ, ನಾನು SSLCವರೆಗೂ ವಿದ್ಯಾಭ್ಯಾಸವನ್ನು ಮಾಡಿರ್ತೇನೆ. ತಾವು SSLCವರೆಗೆ ವಿದ್ಯಾಭ್ಯಾಸವನ್ನು ಮಾಡಿದ್ರಿ, ಮುಂದಕ್ಕೆ ಯಾಕೆ ಓದಲಿಲ್ಲ ಗೌಡ್ರೆ? ನಮಗೆ ಅಷ್ಟಾಗಿ ವಿದ್ಯಾಭ್ಯಾಸ ಹಿಡಿಲಿಲ್ಲ ಅಂತೇಳಿ ಮುಂದರ್ಸ್ಕೊಂಡು ಹೋಗಲಿಲ್ಲ. ನಮ್ಮ ತಂದೆ ತಾಯಿ ಅಂಥ ಒಂದು ವಿದ್ಯಾವಂತರಲ್ಲದೇ ಇರೋದ್ರಿಂದ ಅವರು ಕೃಷಿ ಚಟುವಟಿಕೆಯಲ್ಲಿದ್ದಿತ್ತು, ಮನೆ ಕಡೆ ಆರ್ಥಿಕ ಪರಿಸ್ಥಿತಿಗಳನ್ನು ನೋಡಿಕೊಂಡು ಕೃಷಿ ಚಟುವಟಿಕೆಗೆ ಇನ್ವಾಲ್ವ್ ಆಗಿರ್ತದೆ. ತಾವು ಬಾಲ್ಯದಿಂದ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ರ ಅಥವಾ ಓದಿನ ಕಡೆ ಗಮನ ಹರಿಸಿ ನಂತರ ಏನಾದರೂ ಕೃಷಿಗೆ ಬಂದ್ರ ಹೇಗೆ? ಬಾಲ್ಯದಿಂದಲೂ ತಂದೆ ತಾಯಿ ಜೊತೆನೇ ಕೃಷಿಗೆ ಅಳವಡಿಸ್ಕೊಂಡಿದ್ದು, ಅದರ ಜೊತೆಗೆ ನಾವು SSLCವರು ವಿದ್ಯಾಭ್ಯಾಸ ಮಾಡುವಾಗಲೂ ಜೊತೆಯಲ್ಲೇ ಎಲ್ಲ ನೋಡಿಕೊಂಡು ಇದ್ವಿ. ಅನಂತರನೂ ಕೂಡ ನಾವು ಕೃಷಿಗೆ ಚಟುವಟಿಕೆಯಲ್ಲೇ ಮುಂದುವರಿಸ್ಕೊಂಡು ಬಂದ್ವಿ. ತಂದೆಯವರು ಮಾಡ್ತಿದ್ದಂತಹ ಕಾಲದಲ್ಲಿ ಕೃಷಿ ಹೇಗಿತ್ತು? ಆ ಸಂದರ್ಭದಲ್ಲಿ ನೀವು ಅವ್ರ ಜೊತೆ ಯಾವ ರೀತಿ ಸಹಕಾರವನ್ನು ಮಾಡಿ ನಿಮ್ಮನ್ನು ಕೃಷಿಯಲ್ಲಿ ತೊಡಗಿಸ್ಕೊಳ್ತಾ ಇದ್ರಿ? ಆವಾಗ ನಮ್ಮ ತಂದೆ ತಾಯಿ ಕಾಲದಲ್ಲಿ ತುಂಬ ಒಂದು ಕಷ್ಟಕರವಾಗಿತ್ತು ಕೃಷಿ, ಯಾಕೆಂದರೆ ಈಗಿನಷ್ಟು ಇಳುವರಿ ಯಾವುದೂ ಕೂಡ ಸಿಗ್ತಿರಲಿಲ್ಲ. ಆದರೂ ಕೂಡ ಅವರು ಭಾಳ ಕಷ್ಟಪಡ್ತಿದ್ರು ನಾವು ಸಣ್ಣದರಿಂದ ನೋಡ್ತಿದ್ದಾಗ. ನಾವು ಇತ್ತೀಚೆಗೆಲ್ಲ ಬಂದಾಗ ಈಗೆಲ್ಲ ಹೈಬ್ರಿಡ್ ತಳಿಗಳು ಬರಲಾಗಿ ಎಲ್ಲ ಇಳುವರಿಗಳನ್ನು ಜಾಸ್ತಿ ಮಾಡಿಕೊಂಡು ಕ್ರಾಪ್ಗಳನ್ನೆಲ್ಲ ನಾವು ಇತ್ತೀಚೆಗೆ ಎಲ್ಲ ಚೇಂಜ್ ಮಾಡ್ಕೊ ಬಂದಮೇಲೆ ಒಂದು ಆರ್ಥಿಕವಾಗಿ ಬರ್ತಾ ಇದೆ. ತಂದೆಯವ್ರಿಗೆ ಒಟ್ಟು 12 ಎಕರೆ ಜಮೀನಿತ್ತು. ಈ 12 ಎಕರೆ ಜಮೀನಿನಲ್ಲಿ ತಂದೆಯವ್ರ ಕಾಲದಿಂದನೂ ಅಡಿಕೆ, ಕಾಫಿ ಮತ್ತು ಇತರೆ ಬೆಳೆಗಳನ್ನ ಸಾಗುವಳಿ ಮಾಡ್ತಾ ಇದ್ರೆ ಹೇಗೆ? ತಂದೆ ತಾಯಿ ಕಾಲದಲ್ಲಿ ಯಾವುದೂ ಕೂಡ ತೋಟ ಯಾವುದೂ ಮಾಡಿರಲಿಲ್ಲ. ಅವರು ಹಿಂದಿನ ಇದರಲ್ಲಿ ಈ ಹೊಲಭತ್ತ ಮತ್ತು ರಾಗಿ, ಜೋಳ ಇಂಥ ಕೃಷಿ ಇದನ್ನು ಮಾಡ್ಕೆ ಬಂದಿದ್ದರು. ನಾವೊಂದು ಇದೆಲ್ಲ ಬಂದು ನಾವು SSLC ಒಂದು ಮುಗಿಸಿ ಈಚೆಗೆ ಬಂದು ಕೃಷಿ ಚಟುವಟಿಕೆಗೆ ಜಾಸ್ತಿ ಇನ್ವಾಲ್ವ್ಮೆಂಟ್ ಆದ ನಂತರ ನಾವು 99ರಿಂದ ಈಚೆಗೆ ಅಡಿಕೆ ಮತ್ತು ಕಾಫಿ ಎಲ್ಲ ಇತ್ತೀಚೆಗೆ ಮಾಡಿಕೊಂಡು ಡೆವಲಪ್ಮೆಂಟ್ ಮಾಡಿರೋದು. ತಂದೆಯವರು ಕೇವಲ ಆಹಾರ ಬೆಳೆಗಳನ್ನು ಬೆಳೀತಾ ಇದ್ರು, ಜೊತೆಗೆ ಇತರ ಬೆಳೆಗಳನ್ನ ಬೆಳೀತಾ ಇದ್ರು, ಆದರೆ ತೋಟ ಏನು ಮಾಡಿರಲಿಲ್ಲ. ನೀವು ನಿಮ್ಮ ಒಂದು ಸುಪರ್ದಿಗೆ ಬಂದ ನಂತರ ತೋಟವನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ರಿ. ಒಟ್ಟಾರೆ ಅಡಿಕೆ ಎಷ್ಟು ಹಾಕಿದ್ರಿ ಮತ್ತು ಕಾಫಿಯನ್ನು 2 ಎಕರೆ ಪ್ರದೇಶದಲ್ಲಿ ಹಾಕಿದ್ರಿ? ಯಾವೆಲ್ಲ ತಳಿಯನ್ನು ಹಾಕಿದ್ರಿ? ನಾನು 90ರಿಂದ 95ರವರೆಗೂ SSLCದಾದಾಗ ಕೃಷಿ ಚಟುವಟಿಕೆಯಲ್ಲಿ ಏನು ಅಂಥ ಒಂದು ಆರ್ಥಿಕ ಆದಾಯ ಬರ್ತಾ ಇಲ್ಲ ಅಂತ ಬೇಜಾರಾಗಿ ನಾವೊಂದು ಇನ್ಸೂರೆನ್ಸ್ ಕಂಪ್ನಿಯಲ್ಲಿ ಅದಕ್ಕೆ ಹೋಗಿ ಅದರಲ್ಲಿ ಕೆಲಸವನ್ನು ಮಾಡ್ತಾ ಇದ್ದು ಒಂದು 5 ವರ್ಷ. ಕಡೂರಿನಲ್ಲಿ ಸ್ಟೇ ಆಗಿದ್ದು ನಾವು ಅಪ್ಟು ಚಿತ್ರದುರ್ಗ, ಆ ಕಡೆ ಕಾರವಾರ, ಶಿವಮೊಗ್ಗ, ಭದ್ರಾವತಿ ಆ ಕಡೆ ಎಲ್ಲ ಓಡಾಡ್ಕೊಂಡಿದ್ದು. 95ರಲ್ಲಿ ಆ ಕಂಪ್ನಿ ಒಂದು ಕ್ಲೋಸ್ ಮಾಡೋ ಇದು ಬಂದಾಗ ನಾವು ಊರ ಕಡೆಗೆ ಬಂದು ಅವಾಗ ಆ ಕಡೆ ಎಲ್ಲ ಅಡಿಕೆ ತೋಟ ಅದನ್ನೆಲ್ಲ ನೋಡಿ ಬಂದಾಗ ನಾವು ಯಾಕೆ ಮಾಡಬಾರ್ದು, ಇಲ್ಲಿ ನಮ್ಮ ಏರಿಯಾ ಇಲ್ವಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾವು 97ರಲ್ಲಿ ನಮ್ಮ ತಂಗಿಯನ್ನು ಮದುವೆ ಮಾಡಿಕೊಟ್ಟೆ. ನಾನೇ ಮುಂದೇನಿತ್ತು 98ರಲ್ಲಿ ನಾನು ಮದುವೆ ಆದೆ. ಆಗ 98ರಲ್ಲಿ ನಾನು ಬೋರನ್ನು ಹಾಕಿಸಿದೆ. 99ರಲ್ಲಿ ನಾನು ಯಾಕೆ ಅಡಿಕೆ ಮಾಡಬಾರ್ದು ಅಂತ ಒಂದು ಯೋಜನೆ ಹಾಕಿ ಪ್ರೇರಿತನಾಗಿ ನಾನು ಅಡಿಕೆ ತೋಟವನ್ನು ಮಾಡಿದೆ. ಅಡಿಕೆ ತೋಟ ಮಾಡಿದ ಅನಂತರ ಕೃಷಿ ಜಮೀನಲ್ಲಿ ಏನು ಕೀಡೋದಿಲ್ಲ, ತೋಟ ಗೀಟ ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಅನಂತರ ಸ್ವಲ್ಪನೇ ಒಂದು 2 ಎಕರೆಯನ್ನು ಕಾಫಿ ತೋಟ ಮಾಡಿಕೊಂಡು ಅದರ ಜೊತೆಗೆ ಶುಂಠಿನೂ ಬೆಳ್ಕೊಂಡು ಬಂದು ಇವತ್ತು ಒಂದು 6 ಎಕರೆಯನ್ನು ಕಾಫಿ ತೋಟ ಮಾಡಿದ್ದೀವಿ, ಒಂದು 3 ಎಕರೆ ಅಡಿಕೆ ತೋಟ ಮಾಡಿದೋ. ಅದರಲ್ಲಿ ನಮ್ಮ ತಮ್ಮನಿಗೂ ಅಡಿಕೆ ತೋಟ ಮತ್ತು ಕಾಫಿ ತೋಟ ಕೊಟ್ಟು ಇವತ್ತು ನನಗೂ ಒಂದು 4 ಎಕರೆ ಕಾಫಿ ತೋಟ, 1.5 ಎಕರೆ ಅಡಿಕೆ ತೋಟ ನನಗೆ ಬಂದಿದೆ. ಮಿಕ್ಕಿದ್ದು ನಮ್ಮ ತಮ್ಮನಿಗೂ ಕೂಡ ಇಷೆಯನ್ನು ಕೊಟ್ಟಿದೆ. ನೀವು ನಿಮ್ಮನ್ನು ಕೃಷಿಗೆ ತೊಡಗಿಸಿಕೊಟ್ಟ ನಂತರ ಅಡಿಕೆ ಮತ್ತು ಕಾಫಿಯನ್ನು ಹಾಕಿದ್ರಿ. ಅಡಿಕೆ ಯಾವ ತಳಿಯನ್ನು ಹಾಕಿದ್ರಿ, ಎಲ್ಲಿಂದ ಈ ಒಂದು ಸಸಿಗಳನ್ನು ತಗೊಂಡು ಬಂದ್ರಿ, ಒಟ್ಟಾರೆ ಎಷ್ಟು ಅಡಿಕೆ ಸಸಿಗಳು ನಿಮ್ಮ ತೋಟದಲ್ಲಿದೆ? ನಮಗೆ 3 ಎಕರೆಯಲ್ಲಿ ಅಡಿಕೆ ತೋಟವನ್ನು ಮಾಡಿದ್ದೀವಿ. ಅದರಲ್ಲಿ ನಾವು ತೀರ್ಥಹಳ್ಳಿ ಅಂತ ಹೇಳಿ ತಳಿ ಬರುತ್ತೆ ಲೋಕಲ್ಲು, ಅಡಿಕೆಯನ್ನೇ ತಗೊಬಂದು ನಾವೇನು ಸಸಿ ನಿಲ್ಲಿಸಿ ಸಸಿ ಬೆಳೆದು ಆ ಸಸಿನ ನಾವೇ ನೆಟ್ಟು ಇವತ್ತು ತೋಟವನ್ನು ಮಾಡಿದ್ವು. ಈ ಅಡಿಕೆ ತೋಟವನ್ನು ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಅನುಭವ ನಿಮಗೆ ಇತ್ತ ಹೇಗೆ? ಅನುಭವ ಏನಿರಲಿಲ್ಲ, ನಾವು ಅದೇ ಆ ಕಡೆ ಕಡೂರ ಕಡೆ ಎಲ್ಲ ನೋಡಿದ್ವಲ್ಲ ಹೇಗೇಗೆ ಮಾಡ್ಬೋದು ಏನು ಅನ್ನೋದನ್ನು. ಆ ಕಡೆ ಸ್ನೇಹಿತರು ಇದ್ದರು, ಅಡಿಕೆ ತೋಟ ಮಾಡಿದಂಥ ಸ್ನೇಹಿತರು, ಅವ್ರನ್ನ ಹೇಗೇಗೆ ಮಾಡಬೇಕು ಅಂತ ಎಲ್ಲ ತಿಳ್ಕೊಂಡು ಈ ಅಡಿಕೆ ತೋಟವನ್ನು ಮಾಡಿದು. ಇನ್ನು ಕಾಫಿ ತೋಟವನ್ನೆಲ್ಲ ಇಲ್ಲೇ ನಮ್ಮ ಲೋಕಲಲ್ಲಿ ಬಿಕ್ಕೋಡೋಬಳಿಲಿ ತುಂಬ ಸ್ನೇಹಿತರು ಮತ್ತು ನಮ್ಮ ಪರಿಚಯಸ್ಥರು ನೆಂಟರೆಲ್ಲ ಇರೋದ್ರಿಂದ ಅವ್ರನ್ನ ನೋಡಿ ಅರೇಬಿಕ ಮತ್ತು ರೋಬಸ್ಟವನ್ನು ಮಾಡಿದ್ವಿ. ಅರೇಬಿಕ ಜಾಸ್ತಿ ಮಾಡಿದ್ದೀವಿ, ಕಾಫಿ ತೋಟ ಮೆಣಸು ಅದೆಲ್ಲ ಮಾಡ್ಕೊಂಡು ಬರ್ತಾಯಿದೆ. ಈಗ ಅಡಿಕೆಯನ್ನು 1.5 ಎಕರೆ ಪ್ರದೇಶದಲ್ಲಿ ನಿಮ್ಮ ಒಂದು ವ್ಯಾಪ್ತಿಗೆ ಬರೋ ರೀತಿಯಲ್ಲಿ ಮಾಡ್ಕೊಂಡಿದ್ರಿ, ಅಡಿಕೆಯನ್ನು ಏನು ಅಂತರದಲ್ಲಿ ಹಾಕಿದ್ರಿ, ಯಾವ ರೀತಿ ಇಳುವರಿ ಬರ್ತಾ ಇದೆ, ಮತ್ತು ಉತ್ತಮವಾದಂತಹ ಇಳುವರಿ ಬರಬೇಕು ಅನ್ನೋದಾದರೆ ಅಡಿಕೆಯನ್ನು ನಾವು ಯಾವ ರೀತಿ ಪೋಷಣೆ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತೀರಿ? ನಾವು 9 ಅಡಿ ಒಂದು ಅಂತರದಲ್ಲಿ ಅಡಿಕೆಯನ್ನು ಮಾಡಿದ್ದೀವಿ. ಒಳ್ಳೆಯ ಇಳುವರಿಗೆ ಬರ್ತಾಗಿತ್ತು. ಬರೋದಕ್ಕೆ ಸ್ಟಾರ್ಟ್ ಆಗಿ ಒಂದು 100 ಕ್ವಿಂಟಲ್ವರೆಗೂ ಕೊಯ್ದಿದ್ವಿ. ಆ ಸಂದರ್ಭದಲ್ಲಿ ತುಂಬ ಬರಗಾಲ ಬಂತು 3 ವರ್ಷ. ಆಗ ಬಂದಾಗ ನೀರು ಸ್ವಲ್ಪ ಕಡಿಮೆ ಆಗಿ ಬರೀ ನಾವು ಗಿಡ ಉಳಿಸೋ ಒಂದು ಪರಿಸ್ಥಿತಿ ಬಂತು. ಗಿಡ ಉಳಿದ್ವಿ, ಆದರೆ ಇಳುವರಿ ಕುಂಠಿತ ಆಯಿತು. ಮತ್ತೆ ಇವಾಗ 3 ವರ್ಷದಿಂದ ಒಳ್ಳೆ ಮಳೆ ಆಗ್ತಾ ಇರೋದ್ರಿಂದ ಈಗ ಮತ್ತೆ ಸುಧಾರಿಸ್ಕೊಂಡು ಬರ್ತಾ ಇದೆ. ಮತ್ತು ನಮಗೆ ಮೇಯ್ನಾಗಿ ಅರೆಮಲೆನಾಡಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ, ನಮ್ಮ ಏರಿಯಾದಲ್ಲಿ ಯಾರೂ ಅಡಿಕೆ ತೋಟ ಮಾಡಿಲ್ಲ. ನಮ್ಮದು ಅಬ್ಬದೇ ಇರೋದ್ರಿಂದ ನಮ್ಮ ಲೋಕಲಲ್ಲಿ ಅದೊಂದು ಹಕ್ಕಿ ಹೆಸರು ಬರೋಲ್ಲ, ಮರಕುಟುಕ್ನಕ್ಕಿ ಅಂತ ಹೇಳ್ತೀವಿ. ಆ ಹಕ್ಕಿ ತೂತವನ್ನು ಹಾಕುತ್ತೆ. ಆ ತೂತ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಮಳೆಗಾಲದಲ್ಲಿ ಮಳೆ ಬಂದಾಗ ಮೇಗಡಿಂದ ಅಡಿಕೆ ಮರದ ಮೇಲೆ ನೀರು ಬರೋದ್ರಿಂದ ಆ ತೂತೊಳಗಡೆ ನೀರು ಹೋಗಿ ಅದು ಕರಗಿರುತ್ತೆ. ನಮ್ಮಲ್ಲಿ ಮುಂಗಾರಲ್ಲಿ ಮಳೆಗಾಳಿ ಜಾಸ್ತಿ ಬರೋದ್ರಿಂದ ಆ ಗಾಳಿ ಬಂದಾಗ ಆಪೋಸಿಟ್ ಆ ತೂತದ ಕಡೆಯಿಂದ ಬೇಗ ಹೊಡೆದಾಗ ಅದು ಮರ ಮದ್ದಿಗೆ ಆ ತೂತ ಹತ್ರಕ್ಕೆ ಕಟ್ಟಾಗಿ ಬಿದ್ದು ಹೋಗ್ಲಾಗಿ ನಮ್ದು ಇತ್ತೀಚೆಗೆ ಹೆಚ್ಚು ಕಮ್ಮಿ ನಮ್ಮ ಮತ್ತು ನಮ್ಮ ತಮ್ಮನ ತೋಟದಿಂದ ಹೆಚ್ಚು ಕಮ್ಮಿ ನಾವು 1,500 ಗಿಡ ಹಾಕಿದ್ವಿ 3 ಎಕರೆಗೆ. ಅದರಲ್ಲಿ ಈಗ ಹೆಚ್ಚು ಕಮ್ಮಿ ಒಂದು 500-600 ಗಿಡ ಆ ರೀತಿ ಕಟ್ಟಾಗಿ ಮರ ಬಿದ್ದು ಹೋಗಿ ಸ್ವಲ್ಪ ಇಳುವರಿ ಆ ರೀತಿಯೂ ಕೂಡ ಕುಂಠಿತ ಆಗಿದೆ. ಈಗಲೂ ಕೂಡ ಒಂದು 100-125 ಕ್ವಿಂಟಲ್ ಅಡಿಕೆಯನ್ನು ಕೊಯ್ತಾ ಇದೆ. ಆರಂಭದ ದಿನಗಳಲ್ಲಿ ಅಡಿಕೆಯನ್ನು ಸಾಗುವಳಿ ಮಾಡುವ ಸಂದರ್ಭದಲ್ಲಿ 1.5 ಎಕರೆ ಪ್ರದೇಶಕ್ಕೆ ಒಟ್ಟಾರೆ ಎಷ್ಟು ಸಸಿಗಳನ್ನು ಕೂರಿಸಿದ್ರಿ, ಅದನ್ನು ನೀರಿನ ಒಂದು ಮೂಲವನ್ನು ಇಟ್ಕೊಂಡು ಯಾವ ರೀತಿ ಪೋಷಣೆ ಮಾಡಿಕೊಂಡು ಬೆಳೆಸ್ಕೊಂಡು ಬಂದ್ರಿ ಅಂತ ತಿಳಿಸ್ಕೊಡಿ. ನಾವು ಆರಂಭದಲ್ಲಿ 9 ಅಡಿಗೆ ಒಂದು ಗಿಡ ಹಾಕಿದ ನಂತರ ನಾವು ಸ್ಪ್ರಿಂಕ್ಲರನ್ನು ಸೆಟ್ ಮಾಡಿಕೊಂಡು ಅದರಲ್ಲಿ ನೀರು ಹೊಡಿತಿದ್ದು. ಈ ಅಡಿಕೆಯನ್ನು ಬೆಳಿಬೇಕು ಅಂದರೆ ನ್ಯಾಚುರಲಾಗಿ ಸಾಗರದ ಹತ್ರ ಒಬ್ಬರು ಹೆಗಡೆ ಫಾರಮ್ಸ್ ಅಂತ ಇತ್ತು, ಅವ್ರನ್ನು ನಾನು ಶಿವಮೊಗ್ಗ ಅಲ್ಲೆಲ್ಲ ನೋಡ್ಕೊಂಡಿದ್ದೆ. ಆದರೆ ಈ ಗಿಡ ಮಾಡೋ ಸಂದರ್ಭದಲ್ಲಿ ಅವ್ರ ಹತ್ರ ಹೋಗಿ ಅವ್ರ ತೋಟಕ್ಕೆ ವಿಸಿಟ್ ಕೊಟ್ಟು ಅವ್ರ ಹತ್ರ ಎಲ್ಲ ಮಾಹಿತಿ ತಗೊಂಡು ಯಾವ ಟೈಪ್ ಮಾಡಬೇಕು, ಯಾವ ಟೈಪ್ ನ್ಯಾಚುರಲಾಗಿ ಮೇಂಟೈನ್ ಮಾಡಬೇಕು ಅಂತ ತಿಳ್ಕೊಂಡು ಬಂದು ಆ ಹೆಗಡೆ ಫಾರಮ್ಸ್ ಅನ್ನೋದ್ರಲ್ಲೇ ಮೈಕ್ರೋಸೆಟ್ ಸಮೇತ ಅವರು ಮಾಡ್ತಿದ್ರು, ತಯಾರು ಮಾಡ್ತಿದ್ರು. ಅವ್ರ ಹತ್ರನೇ ಆ ಮೈಕ್ರೋಸೆಟ್ಟಿನ ಹೂವು ಎಲ್ಲ ತಗೊಬಂದು ಅದನ್ನು ಅಳವಡಿಸ್ಕೊಂಡು ನಾವು ಮಾಡಿದ್ವಿ. ನೀವು ಅಡಿಕೆಯನ್ನು ಆರಂಭ ಮಾಡಿದ ದಿನದ ನಂತರ ಎಷ್ಟು ವರ್ಷಗಳ ನಂತರ ಫಸಲು ಶುರುವಾಯಿತು, ಈಗ ಫಸಲು ಹೇಗಿದೆ, ಮತ್ತು ನೀವು ಈ ಒಂದು ಅಡಿಕೆಯನ್ನು ಮಾರಾಟವನ್ನು ಯಾವ ರೀತಿ ಮಾಡ್ತಿದ್ದೀರಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಅಡಿಕೆ ಫಸಲು ಒಂದು 7-8 ವರ್ಷ ಬೇಕಾಯಿತು ಸ್ಟಾರ್ಟಿಂಗ್ ಬರೋದಕ್ಕೆ. 7-8 ವರ್ಷದಿಂದ ಬಂದಿದ್ದು ಅದು ಸ್ಟಾರ್ಟಿಂಗು 5-10 ಕ್ವಿಂಟಲಿಂದ ಹಿಡಿದು 100 ಕ್ವಿಂಟಲ್ವರೆಗೂ ಬಂದಿದೆ. ಇವಾಗಲೂ ಕೂಡ ಅದು ಒಂದು 100 ಕ್ವಿಂಟಲ್ವರೆಗೂ ಬರ್ತಾ ಇದೆ ಅಡಿಕೆ. ನಾವು ಮಾರಾಟವನ್ನೆಲ್ಲ ಹಸಿದನ್ನೇ ಕೆಡವಿಬಿಟ್ಟು ತೂಕದ ಲೆಕ್ಕದಲ್ಲಿ ಕೊಡ್ತೀವಿ. ನಮಗಿಲ್ಲೇ ಆಲೂರು ತಾಲೂಕಿನವರು ಅಥವಾ ಕಡೂರು ತಾಲೂಕಿನವರು ಈ ಕಡೆಯವರೆಲ್ಲ ವ್ಯಾಪಾರಸ್ಥರು ಬಂದು ಮನೆ ಹತ್ರನೇ ತೂಕದ ಲೆಕ್ಕಾಚಾರದಲ್ಲಿ ಕ್ವಿಂಟಲ್ ಲೆಕ್ಕದಲ್ಲಿ ತಗೊಂಡು ಹೋಗ್ತಾರೆ. ಹೇಗೆ ಅನಿಸ್ತಾ ಇದೆ, ಅಡಿಕೆಯನ್ನು ನಾವು ಸಾಗುವಳಿ ಮಾಡೋದ್ರಿಂದ ಉತ್ತಮವಾದಂತಹ ಆದಾಯವನ್ನು ಪಡಿಬೋದು ಅಂತ ಅನಿಸುತ್ತಾ? ನಮ್ಮ ಕಾಫಿ ತೋಟ ಇದು ಎಲ್ಲ ಮೇಂಟೆನೆನ್ಸ್ ನೋಡ್ಕೊಂಡ್ರೆ ಅಡಿಕೆ ತೋಟದ್ದು ತುಂಬ ಆದಾಯನೇ. ನಾವು ಲೇಬರ್ ಕೂಡ ಇಲ್ಲದಲ್ಲೇ ಸ್ವಲ್ಪ ನಾವೇ ಕೂಡ ಸ್ವಂತ ಸ್ವಲ್ಪ ಕೆಲಸ ಮಾಡ್ಕೊಂಡ್ರೆ ಅಡಿಕೆಯನ್ನು ಉತ್ತಮವಾದ ಇಳುವರಿ ತೆಗೆದ್ರೆ ಒಳ್ಳೆ ಅಡಿಕೆ ಪ್ರಾಫಿಟ್ ಇದೆ. ಈಗ ಅಡಿಕೆ ಸ್ವಲ್ಪ ರೈಟ್ ಕೂಡ ಚೆನ್ನಾಗಿರೋದ್ರಿಂದ ಒಳ್ಳೆ ಉತ್ತಮವಾದ ಆದಾಯನೇ ಅನಿಸುತ್ತೆ. ಕಾಫಿಯನ್ನು ಒಟ್ಟಾರೆ 4 ಎಕರೆ ವಿಸ್ತೀರ್ಣದಲ್ಲಿ ಹಾಕಿದಿರಿ. ಕಾಫಿಯನ್ನು ಹಾಕಿ ಎಷ್ಟು ವರ್ಷ ಆಯಿತು, ಯಾವ ತಳಿಯ ಕಾಫಿಯನ್ನು ಹಾಕೊಂಡಿದ್ದೀರಿ? ಕಾಫಿ ಹಾಕಿ ಒಂದು 10-15 ವರ್ಷ ಆಗಿದೆ. ಅರೇಬಿಕಾ ಮತ್ತು ರೋಬಸ್ಟ ಮಾಡಿದ್ವಿ. ಅರೇಬಿಕಾ ಮಾಡಿ ಭಾಳ ಚೆನ್ನಾಗಿ ತೋಟ ಬರ್ತಾ ಇತ್ತು. ನಮ್ದೇನು ಇನ್ನೇನು ಫಸ್ಲಿಗೆ ಬರಬೇಕು ಅನ್ನೋ ಒಂದು ಉತ್ತಮವಾಗಿ ಚೆನ್ನಾಗಿ ಬಂದಿತ್ತು ತೋಟ. ಆ ಸಂದರ್ಭದಲ್ಲೇ ನಮಗೆ 3 ವರ್ಷ ಮಳೆ ಹೋಯ್ದ್ರಿಂದ ಬೆಳೆಯೆಲ್ಲ ಕುಂಠಿತವಾಗಿ ಜಮೀನು ಸ್ವಲ್ಪ ಎಟ್ಟೆ ಬಂದು ಟೈಫಲ್ ಆಗಿ ಬೋರರ್ ಜಾಸ್ತಿ ಬಂದು ತೋಟ ಡ್ಯಾಮೇಜ್ ಆಯಿತು. ಅದರಿಂದ ನಾವು ಒಂದು ನಿರೀಕ್ಷೆ ಮಾಡಿದ ಮಟ್ಟದಲ್ಲಿ ಇಳುವರಿನ ತೆಗಿಯೋಕೆ ಆಗ್ತಾಯಿಲ್ಲ. ಆದರೆ ಇದ್ದಿದ್ದರಲ್ಲಿ ಮೆಣಸು ಸ್ವಲ್ಪ ಪರವಾಗಿಲ್ಲ, ಮೆಣಸು ಚೆನ್ನಾಗಿ ಬರ್ತಾಯಿದೆ. ಕಾಫಿಯನ್ನು ಹಾಕಿ 15 ವರ್ಷಗಳ ಹತ್ತಿರ ಆಯಿತು ಅಂತ ಹೇಳಿದಿರಿ. ಕಾಫಿ ನಿಮಗೆ ಫಸಲು ಆರಂಭ ಆಗಿ ಎಷ್ಟು ವರ್ಷ ಆಯಿತು, ಹಂತವಾಗಿ ಅದು ಇನ್ಕ್ರೀಸ್ ಆಗಲಿಕ್ಕೆ ಯಾವ ರೀತಿ ನೀವು ಒಂದು ಕ್ರಮಗಳನ್ನು ಕೈಗೊಂಡ್ರಿ? 3-4 ವರ್ಷಕ್ಕೆ ಕಾಫಿ ಹಾಕಿ ಫಸಲು ಸ್ಟಾರ್ಟ್ ಆಯಿತು. ಆ 3 ವರ್ಷ ಮಧ್ಯದಲ್ಲಿ ಮಳೆ ಹೋಗಿ ಡ್ಯಾಮೇಜ್ ಆಯಿದ್ರಿಂದ ಮತ್ತೆ ನಾವು ಆ ಡ್ಯಾಮೇಜ್ ಆಗಿದ್ದ ಜಾಗಕ್ಕೆಲ್ಲ ಮತ್ತೆ ಗಿಡ ನೆಟ್ಟಿದ್ದರಿಂದ ಈಗ ಒಂದು 2 ವರ್ಷದಿಂದ ಮತ್ತೆ ಫಸಲು ಸ್ಟಾರ್ಟಾಗಿ ಚೆನ್ನಾಗಿ ಬರ್ತಾಯಿದೆ. ಈಗ ಒಂದು ನಮಗೆ ಒಂದು 25-30 ಚೀಲ ಕಾಫಿ ಸಿಗ್ತಾ ಇದೆ. ನಮಗಿನ್ನೂ ಒಂದು 50-60 ಚೀಲ ಕಾಫಿ ಬರಬೇಕು. ಇನ್ನು ಮುಂದಿನ ದಿನಗಳಲ್ಲಿ ನಿರೀಕ್ಷೆಯಲ್ಲಿ ಇದ್ದೀವಿ. ನೀವು ಅಡಿಕೆ ಮತ್ತು ಕಾಫಿಯನ್ನು ಹಾಕುವ ಸಂದರ್ಭದಲ್ಲಿ ಈ ಎರಡೂ ಬೆಳೆಗಳು ಮುಖ್ಯವಾಗಿ ನೀರನ್ನು ಕೇಳುತ್ತೆ. ಹಾಗಾಗಿ ನೀರಾವರಿಯ ಮೂಲ ಹೇಗಿತ್ತು ಮತ್ತು ಅದನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೊಳ್ತಾ ಬಂದ್ರಿ? ನಮಗೆ ನೀರಿನ ಮೂಲ ಬೋರ್ ಇದೆ. ನಮಗೇನು ಮಾಡ್ತೀವಿ ಅಂದರೆ ಮುಂಗಾರಲ್ಲಿ ಹೂವಿನ ಮಳೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಆ ಟೈಮಲ್ಲಿ ಮಾತ್ರ ನಾವು ಬ್ಯಾಕ್ಗ್ರೌಂಡಿಗೆ ಬೋರ್ ನೀರನ್ನು ಯೂಸ್ ಮಾಡ್ಕೊಂತೀವಿ. ಬೋರ್ ಹಾಕಿ ಎಷ್ಟು ವರ್ಷ ಆಯಿತು ಮತ್ತು ಎಷ್ಟು ಇಂಚು ನೀರು ಬರ್ತಾ ಇದೆ ಮತ್ತು ಇಷ್ಟು ಪ್ರದೇಶಕ್ಕೆ ಈ ಬೋರ್ವೆಲ್ನ ನೀರು ಸಾಕಾಗುತ್ತೆ ಹೇಗೆ ಅಂತ? ನಮಗೆ 4 ಎಕರೆಯಲ್ಲಿ ನಂದು 1 ಎಕರೆ ಬೇರೆ ಕಡೆ ಬರುತ್ತೆ, ಇನ್ನೊಂದು 2 ಎಕರೆ ಮತ್ತು ಅಡಿಕೆ ತೋಟ ಒಂದೇ ಕಡೆ ಇದೆ. ಅದಕ್ಕೆ ನೀರು ಸಾಕಾಗುತ್ತೆ, ಒಳ್ಳೆ ನೀರಿದೆ. 3-4 ಇಂಚು ಇರೋದ್ರಿಂದ ನಮಗೆ ನೀರಾವರಿ ಸಾಕಾಗುತ್ತೆ. ಇತ್ತೀಚಿನ 2-3 ವರ್ಷಗಳನ್ನು ಹೊರತುಪಡಿಸಿ ಹಿಂದೆ ಸ್ವಲ್ಪ ಮಳೆ ಕಡಿಮೆ ಆಗ್ತಿತ್ತು, ಈಗ 1-3 ವರ್ಷದಿಂದ ಸಾಕಷ್ಟು ಮಳೆ ಆಗ್ತಾ ಇದೆ. ಹಾಗಾಗಿ ಹಿಂದಿನ ಒಂದು ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ನೀರನ್ನು ಗಮನಿಸ್ಕೊಂಡ್ರೆ ಹೇಗೆ ಅನಿಸ್ತಾ ಇದೆ? ನಮಗೆ ಇವಾಗ ಒಳ್ಳೆ ಉತ್ತಮವಾದ ಮಳೆ ಆಗ್ತಾ ಇದೆ. ನಮ್ಮ ಹಿಂದೆ ನಮ್ಮ ತಂದೆ ತಾಯಿ ಹೇಳೋರು ಮಳೆ ಜಾಸ್ತಿಯಾಗಿ ಬೆಳೆ ಬರ್ತಿರಲ್ಲ ಅಂತ ಹೇಳಿ. ಹಾಗೆ ನಮಗೂ ಈಗ ಒಂದು ನಾವು ಕಾಫಿ ತೋಟ ಈ ಅಡಿಕೆ ಎಲ್ಲ ಮಾಡಿರೋದು ನೋಡಿದರೆ ಈಗ ನಮಗೆ ಕಾಫಿ ತೋಟಕ್ಕೆಲ್ಲ ಈ ಮಳೆ ಬೇಕಾಗುತ್ತೆ. ಇವಾಗ ನಮ್ಮ ಏರಿಯಾನು ಕೂಡ 50-60 ಇಂಚು ಮಳೆ ಆಗ್ತಾ ಇದೆ ಸರಾಸರಿ 3 ವರ್ಷದಿಂದ. ಒಳ್ಳೆ ಉತ್ತಮವಾದ ಮಳೆ ಆಗ್ತಾ ಇದೆ. ಒಳ್ಳೆ ಕಾಫಿ ಬೆಳೆಯನ್ನು ತಗೊಳ್ತಾ ಇದ್ದೀರಿ, ಉತ್ತಮವಾದಂತಹ ಆದಾಯ ಬರ್ತಾ ಇದೆ. ಆದರೂ ಕೂಡ ಯಾವುದಾದ್ರು ಒಂದು ಸಂದರ್ಭವನ್ನು ನಾವು ಗಮನಿಸ್ಕೊಂಡಾಗ ತೋಟದಲ್ಲಿ ಅಲ್ಲಲ್ಲಿ ಕೆಲವೊಂದು ರೋಗಗಳು ಕೀಟಗಳು ಕಂಡುಬರೋದು ಸಹಜ. ಹಾಗೆ ನಿಮ್ಮ ಕಾಫಿ ತೋಟದಲ್ಲಿ ಏನಾದರೂ ರೋಗ ಮತ್ತು ಕೀಟಗಳು ಕಂಡುಬರುತ್ತಾ, ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಯಾವ ರೀತಿ ಒಂದು ಕ್ರಮವನ್ನು ಕೈಗೊಳ್ತೀರಿ? ಈಗ ಮಳೆ 50-60 ಇಂಚು ಆಗ್ತಾ ಇರೋದ್ರಿಂದ ಬೋರ್ವೆಲ್ಲ ಕಡಿಮೆ ಆಗಿದೆ ಆಟೋಮೆಟಿಕ್ಕಾಗಿ. ಅಂತ ಏನು ರೋಗನಿಜ್ಞೆ ಕಾಣೋದಿಲ್ಲ. ರೋಗನಿಜ್ಞೆ ಕಂಡ್ರೆ ಏನು ಇವತ್ತಿನ ಮಾರ್ಕೆಟಲ್ಲಿ ಮೆಡಿಸಿನ್ಸ್ ಎಲ್ಲ ಸಿಗುತ್ತೆ, ಅದನ್ನು ತಮ್ಮಂದು ಸಿಂಪರಣೆ ಮಾಡಿ ಅವಾಯ್ಡ್ ಮಾಡಿಕೊಂಡು ಹೋಗ್ತಾ ಇದೆ. ಬೋರರ್ನ ಸಮಸ್ಯೆ ಸಹಜವಾಗಿ ಕಾಫಿ ತೋಟಗಳಲ್ಲಿ ಕಂಡುಬರೋದನ್ನ ನೋಡ್ತೇವೆ. ನಿಮ್ಮ ತೋಟದಲ್ಲಿ ಹೇಗಿದೆ ಇದರ ಪರಿಸ್ಥಿತಿ? 3 ವರ್ಷ ಮಳೆ ಹೋದಾಗಂತೂ ತೋಟ ಹೇಗೆ ನಿವಾರಣೆ ಮಾಡೋದು ಅನ್ನೋ ಪರಿಸ್ಥಿತಿಲಿ ತೋಟ ಇದಾಗಿತ್ತು. ಆದರೂ ನೆರಳು ಇಟ್ಕೊಂಡು ಸ್ವಲ್ಪ ಮತ್ತೆ ಮಳೆ ಜಾಸ್ತಿ ಆಗೋದ್ರಿಂದ ಮತ್ತೆ ಗಿಡಗಳು ನೆಟ್ಕೊಂಡ್ರಿಂದ ಅದು ರಿಕವರಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದೇ ಥರ ಮಳೆ ಆದರೆ ಒಳ್ಳೆ ತೋಟ ಆಗುವ ನಮ್ಮ ಏರಿಯಾನೂ ಬರುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ. ಸಹಜವಾಗಿ ನಾವು ಕಾಫಿ ತೋಟವನ್ನು ಮಾಡಬೇಕು ಅಂತಂದಾಗ ನೆರಳಿನ ಆಸರೆ ಬಹಳ ಮುಖ್ಯ ಅಂತ ಅನಿಸುತ್ತೆ. ನೀವು ಯಾವೆಲ್ಲ ಜಾತಿಯ ಗಿಡ ಮರಗಳನ್ನು ನಿಮ್ಮ ತೋಟದಲ್ಲಿ ಹಾಕೊಂಡಿದ್ದೀರಿ ನೆರಳಿಗಾಗಿ? ನೆರಳಿಗಾಗಿ ಸಿಲುವಾರವನ್ನು ಹಾಕಿದ್ದೇವೆ, ಮತ್ತು ನಮ್ಮ ನ್ಯಾಚುರಲ್ ಆಗಿ ಹಿಂದೆ ಇದ್ದಂಥ ಕೆಲವು ಕಾಡು ಜಾತಿ ಮರಗಳನ್ನು ಬಿಟ್ಕೊಂಡಿದ್ದೀವಿ. ಅದರ ಜೊತೆಗೆ ಬೇಲಿ ಮೂರ್ಸುತ್ತ ಈ ಹೆಬ್ಬೇವು ಮತ್ತು ತ್ಯಾಗ ಸಸಿ ಮತ್ತು ಸಿಲುವಾರನ್ನು ಮಾಡಿದ್ವಿ. ಅದರ ಜೊತೆಗೆ ಪಾಲ್ವಾಣನು ಕೂಡ ಅಕ್ಕಿ ನೆರಳನ್ನು ಅಭಿವೃದ್ಧಿಪಡಿಸಿಕೊಂಡು ತೋಟವನ್ನು ಮಾಡಿದೆ. ಸಾಮಾನ್ಯವಾಗಿ ನಾವು ನೆರಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದರೆ ಉತ್ತಮವಾದಂತಹ ಗಿಡವನ್ನು ಉಳಿಸ್ಕೊಳ್ಬಹುದು, ಹಾಗೆಯೇ ಕಾಫಿಯನ್ನು ಬೆಳಿಬಹುದು ಅಂತಂತೇಳಿ ಎಲ್ಲರೂ ಕೂಡ ಹೇಳ್ತಾರೆ. ಹಾಗೆ ನೀವು ಯಾವ ರೀತಿ ನೆರಳನ್ನು ನಿರ್ವಹಣೆ ಮಾಡ್ಕೊಂಡಿದ್ರಿ? ಯಾವ ಸಂದರ್ಭದಲ್ಲಿ ನೀವು ಹೆಚ್ಚಾಗಿ ಈ ಕಪಾತನ್ನು ಮಾಡ್ತೀರಿ ಅಂತ ತಿಳಿಸ್ಕೊಡಿ. ಹಾಲೋಣ ಇರೋದ್ರಿಂದ ಮುಂಗಾರು ಮಳೆ ಬಿದ್ದಾಗ ಹಾಲೋಣನೆಲ್ಲ ಕಸಿ ಮಾಡ್ತೀವಿ. ಮತ್ತು ಸಿಲ್ವರನ್ನು ನಮ್ಮ ಏರಿಯಾಕ್ಕೆ ಅನುಗುಣವಾಗಿ ನೋಡಿಕೊಂಡು ಕಸಿಯಿಂದ ಮಾಡಿಸ್ತೀವಿ. 3-4 ವರ್ಷಕ್ಕೊಂದ್ಸರಿ ಕಸಿ ಮಾಡಿಕೊಂಡು ತೋಟವನ್ನು ನಿರ್ವಹಣೆ ಮಾಡ್ತೀವಿ. ಸಹಜವಾಗಿ ಅಡಿಕೆ ಗಿಡಗಳು ಹತ್ತತ್ರ ಇರ್ತವೆ. ನೀವು ಈ ಶೇಡಿಂಗ್ ಮಾಡೋ ಸಂದರ್ಭದಲ್ಲಿ ರೆಕ್ಕೆಗಳು ಗಿಡಗಳ ಮೇಲೆ ಬಿದ್ದು ಗಿಡ ಹಾಳಾಗ್ತಕ್ಕಂತಹ ಪರಿಸ್ಥಿತಿ ಬರುತ್ತೆ. ಇಂತಹ ಸಂದರ್ಭದಲ್ಲಿ ಯಾವ ರೀತಿ ಸೂಕ್ತವಾಗಿ ಕ್ರಮವನ್ನು ಅನುಸರಿಸಿಕೊಂಡು ನೀವು ಈ ಮರಗಪಾತನ ಮಾಡಿಸ್ತೀರಿ? ಕಾಫಿ ಗಿಡ ಅದು ರೆಕ್ಕೆ ಬಿದ್ದರೂ ಕೂಡ ಮತ್ತೆ ಅದು ಮಳೆ ಬಿದ್ದರ ನಂತರ ಚಿಗುರು ಬಂದು ಚೆನ್ನಾಗಾಗುತ್ತೆ. ನಾವು ಅಡಿಕೆ ತೋಟದಲ್ಲಿ ಯಾವುದೇ ಕಾಫಿ ಗಿಡ ಏನು ಹಾಕಿಲ್ಲ, ಬರೀ ಅಡಿಕೆನೇ ಬೆಳೀತಾ ಇರೋದ್ರಿಂದ ಅಲ್ಲೇನು ನಮಗೆ ಏನು ತೊಂದರೆ ಆಗೋದಿಲ್ಲ. ಕಾಫಿ ಮತ್ತು ಅಡಿಕೆ ಈ ಎರಡನ್ನು ನೀವು ಹೋಲಿಸ್ಕೊಂಡ್ರೆ ಯಾವುದರಲ್ಲಿ ಉತ್ತಮವಾದಂತಹ ಆದಾಯ ಅಂತ ಅನಿಸುತ್ತೆ ನಿಮಗೆ? ಅಡಿಕೆಯಲ್ಲಿ ಉತ್ತಮವಾದ ಆದಾಯ ಅನಿಸುತ್ತೆ. ಕಾಫಿ ತೋಟದಲ್ಲಿ ಆದಾಯ ನೋಡಬೇಕು ಅಂದರೆ ಮೆಣಸು ಇರಬೇಕು. ಮೆಣಸಿಗೆ ಇತ್ತೀಚೆಗೆ ರೋಗಜ್ಞಗಳು ಜಾಸ್ತಿ ಆಗಿರೋದ್ರಿಂದ ಕೆಲವು ಟೈಮು ಉಳಿಯುತ್ತೆ. ಒಂದು ತೋಟದಲ್ಲಿ ನಮ್ಮದು ಮೆಣಸು ಚೆನ್ನಾಗಿದೆ, ಇನ್ನೊಂದು ತೋಟದಲ್ಲಿ ರೋಗ ಬಂದು ಹೋಗಿದೆ. ಅದಕ್ಕೆಲ್ಲ ಏನೆಲ್ಲ ಮೆಡಿಸಿನ್ ಮಾಡಿದ್ದೀವಿ, ಆದರೂ ಏನು ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂತ ನೋಡಬೇಕು. ಕಾಫಿ ತೋಟದಲ್ಲಿ ಉತ್ತಮವಾದಂತಹ ಆದಾಯವನ್ನು ಪಡಿಬೇಕು ಅನ್ನೋದರ ಜೊತೆಯಲ್ಲಿ ಕಾಳುಮೆಣಸು ಇರಬೇಕು ಅಂತ ಹೇಳಿದ್ರಿ. ನಿಮ್ಮ ತೋಟದಲ್ಲಿ ಒಟ್ಟು ಎಷ್ಟು ಕಾಳುಮೆಣಸಿನ ಬಳ್ಳಿಗಳಿದೆ? ಇದಕ್ಕೆ ಆಸರೆಯಾಗಿ ಯಾವ ಮರಗಳನ್ನು ಇಟ್ಕೊಂಡಿದ್ದೀರಿ? ಕಾಳುಮೆಣಸಿಗೆ ಸಿಲ್ವರ್ ಮರವನ್ನು ಇಟ್ಕೊಂಡಿದ್ದೀವಿ, ಅದರಲ್ಲೆಲ್ಲ ಹಬ್ಬಿದೆ ಚೆನ್ನಾಗಿ. ಒಂದು ತೋಟದಲ್ಲಿ ಹೆಚ್ಚು ಕಮ್ಮಿಯಲ್ಲಿ 1.5-2 ಸಾವಿರಗಳು ಬೀಳು ಇದೆ. ಕಳೆದ ಸರಿ 1 ಕ್ವಿಂಟಲ್ ಆಗಿತ್ತು, ಈ ಸರಿ 1 ಟನ್ ಮೆಣಸು ಆಗ್ಬೋದು ಅನ್ನೋ ಒಂದು ಅಂದಾಜನ್ನ ಮಾಡ್ಕೊಂಡಿದೆ. ಎಷ್ಟು ವರ್ಷ ಆಯಿತು ಈ ಬಳ್ಳಿಗಳನ್ನು ಹಾಕಿ? 6-7 ವರ್ಷ ಆಗಿರ್ಬೋದು ಬಳ್ಳಿ ಹಾಕಿ. ಈಗ 1 ಟನ್ನಿಗೆ ಬಂದಿದೆ. ಮುಂದಿನ ದಿನದಲ್ಲಿ ಆ ಬಳ್ಳಿ ನಿತ್ರ ಚೆನ್ನಾಗಿ ಹೋದರೆ ಇನ್ನೂ ಒಳ್ಳೆ ಇಳುವರಿ ಬರುತ್ತೆ ಅಂತ ಒಂದು ನಿರೀಕ್ಷೆಯಲ್ಲಿದೆ. ಸಹಜವಾಗಿ ಎಲ್ಲ ಕೃಷಿಕರು ಹೇಳ್ತಾರೆ, ಈ ಮಳೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಕಾಳುಮೆಣಸನ್ನು ಉಳಿಸ್ಕೊಳ್ಳೋದೆ ಬಹಳ ಕಷ್ಟ ಅಂತಂತೇಳಿ. ಈ ಕಳೆದ 2 ಮತ್ತು 3 ವರ್ಷಗಳಿಂದ ಮಳೆ ಹೆಚ್ಚಾಗಿದೆ, ಇಂತಹ ಸಂದರ್ಭದಲ್ಲೂ ನೀವು ಈ ಕಾಳುಮೆಣಸನ್ನು ಯಾವ ರೀತಿ ಉಳಿಸ್ಕೊಂಡು ಕಾಪಾಡ್ಕೊಂಡು ಬಂದ್ರಿ, ಮತ್ತು ಉತ್ತಮವಂತ ಇಳುವರಿಯನ್ನು ಯಾವ ರೀತಿ ತಗೊಳ್ತಾ ಇದ್ರಿ? ಕಾಳುಮೆಣಸು ಶೀತ ಜಾಸ್ತಿ ಆದರೆ ಹೋಗೋದು ಸರ್ವ ಸಾಮಾನ್ಯನೇ. ನಮ್ಮದು ಸ್ವಲ್ಪ ವಾರ್ಡಿ ಜಾಗ ಇರೋದ್ರಿಂದ ನಾವು ಅಲ್ಲೆಲ್ಲೇ ವಾರ್ಡಿ ಜಾಗದಲ್ಲಿ ಚರಂಡಿ ಕೊಟ್ಟಿದ್ದೀವಿ, ಸೀದಾ ಬಂದು ಇದು ಹೋಗುತ್ತೆ. ಮತ್ತು ಮೆಣಸಿನ ಬುಡದಲ್ಲಿ ನೀರು ನಿಲ್ದಂಗೆ ನೋಡ್ಕೋಬೇಕು, ನೀರು ನಿಂತರೆ ಅದು ಶೀತ ಜಾಸ್ತಿಯಾಗಿ ಹೋ ಮತ್ತು ಕರಗ ಅಂತ ಚಾನ್ಸಸ್ ಇರುತ್ತೆ. ಸಹಜವಾಗಿ ಯಾವುದೇ ಬೆಳೆಯನ್ನು ಗಮನಿಸ್ಕೊಂಡ್ರೂ ಕೂಡ ಅಲ್ಲಿ ಕೀಟ ರೋಗಗಳು ಕಂಡು ಬರುತ್ತೆ, ಹಾಗೆ ಮೆಣಸನ್ನು ಬಾಸ್ತಕ್ಕಂತಹ ಕೀಟ ರೋಗಗಳನ್ನ ಯಾವ ರೀತಿ ನೀವು ನಿಯಂತ್ರಣ ಮಾಡ್ತೀರಿ? ಮೆಡಿಸಿನ್ಸನ್ನು ಸಿಂಪರಣೆ ಮಾಡ್ತೀವಿ ವರ್ಷಕ್ಕೊಂದು 2-3 ಸರಿ. ಮತ್ತು ಬಡ್ಡೆಗೆ ಸ್ವಲ್ಪ ಔಷಧಿಗಳನ್ನೆಲ್ಲ ಒಯ್ತೀವಿ, ಮೈಲ್ ತುತ್ತು ಸುಣ್ಣ ಸ್ಪ್ರೇ ಮಾಡಿಕೊಂಡು ಉಳಿಸ್ಕೊಂಡು ಬರ್ತಾ ಇದ್ದೀವಿ. ಕಾಫಿ ಮತ್ತು ಕಾಳುಮೆಣಸು ಅಲ್ಲದೆ ಇತರೆ ಬೆಳೆಗಳನ್ನ ಕೂಡ ನೀವು ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ದೀರಿ. ಭತ್ತವನ್ನು 2 ಎಕರೆ ಪ್ರದೇಶದಲ್ಲಿ ಸಾಗುವಳಿ ಮಾಡ್ತಾ ಇದ್ದೀರಿ, ಹಾಗೆ ಯಾವ ತಳಿಯ ಭತ್ತವನ್ನು ಸಾಗುವಳಿ ಮಾಡ್ತಾ ಇದ್ದೀರಿ? ಭತ್ತ 1 ಎಕರೆಯಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಲೋಕಲ್ಲು ಇಂಟನ್ನು ಈ ಚಿಪ್ಪಿನ ಭತ್ತ ಅಂತ ಬರುತ್ತೆ, ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೆಲ್ಲ ಅಂತ ಏನು ನಂಬರ್ ಭತ್ತ ಅಷ್ಟು ಇಳುವರಿ ಕೊಡೋದಿಲ್ಲ, ನ್ಯಾಚುರಲ್ ನಮ್ಮ ಮನೆಗೆ ಯೂಸ್ ಆಗೋವಷ್ಟು ನಾವು ಬೆಳ್ಕೊತಾ ಇದ್ದೀವಿ. 2 ವರ್ಷದಿಂದ ಈ ಭತ್ತವನ್ನು ಸಾಗುವಳಿ ಮಾಡ್ತಾ ಇದ್ದೀರಿ? ನಮ್ಮ ತಂದೆ ತಾಯಿ ಕಾಲದಿಂದಲೂ ಮಾಡ್ಕೊಂಡು ಬರ್ತಾ ಇದೆ. ಕೇವಲ ಮನೆಮಟ್ಟಕ್ಕೆ ಮಾತ್ರ ಬೆಳೀತಾರೆ ಅಥವಾ ಮಾರಾಟಕ್ಕೂ ಏನಾದರೂ ಇದನ್ನು ಬೆಳೆ ಮಾಡ್ತಾ ಇದ್ದಾರೆ ಹೇಗೆ? ಇಲ್ಲ, ಮಾರಾಟಕ್ಕೇನಿಲ್ಲ, ನಮ್ಮ ಮನೆ ಮಟ್ಟಕ್ಕೆ ಮಾತ್ರ ಭತ್ತ ಯೂಸ್ ಮಾಡ್ತಾ ಇದೆ. ಮಳೆಯನ್ನು ಆಧರಿಸಿ ಮಾತ್ರ ಭತ್ತವನ್ನು ಬೆಳೀತಾರೋ ಅಥವಾ ವರ್ಷದಲ್ಲಿ ಇನ್ನೂ ಒಂದು ಬೆಳೆಯನ್ನು ಏನಾದರೂ ನೀರಿನ ಆಶ್ರಯದಲ್ಲಿ ಮಾಡ್ತಾರೋ ಹೇಗೆ? ಇಲ್ಲ, ಮಳೆ ಆಶ್ರಯದಲ್ಲಿ ಮಾತ್ರ ಭತ್ತ ಬೆಳೀತೀವಿ, ಇನ್ನು ಬೇರೆ ಬೆಳೆ ಏನೂ ಮಾಡೋದಿಲ್ಲ. 1 ಎಕರೆ ಪ್ರದೇಶದಲ್ಲಿ ಒಟ್ಟು 2 ಇಳುವರಿ ಬರ್ತಾ ಇದೆ ಭತ್ತ? 12-13 ಕ್ವಿಂಟಲ್ವರೆಗೂ ಸಿಗುತ್ತೆ. ಇನ್ನೂ ಹೆಚ್ಚಿನ ಇಳುವರಿಯನ್ನು ಪಡಿಬೋದು ಅಂತೇಳಿ ಇತರ ರೈತರು ಹೇಳ್ತಾರೆ, ತಾವು ಆ ನಿಟ್ಟಿನಲ್ಲಿ ಯಾಕೆ ಪ್ರಯತ್ನವನ್ನು ಮಾಡಲಿಲ್ಲ? ಆ ನಿಟ್ಟಿನಲ್ಲಿ ಅಂದರೆ ನಾವು ಮುಂಗಾರು ಮಳೆ ಬಿದ್ದು ಮಳೆ ಆಶ್ರಯದಲ್ಲಿ ಮಾಡೋದ್ರಿಂದ, ಮತ್ತು ನಮ್ಮದು ಅರೆ ಮಲೆನಾಡ ಇದ್ದರಿಂದ ನಮ್ಮದು ಸಮತಟ್ಟದ ಜಾಗ ಅಲ್ಲ, ತಗ್ಗಿನ ಕಡೆ ಜಾಸ್ತಿ ನೀರು ನಿಲ್ಲುತ್ತೆ, ಸ್ವಲ್ಪ ಬದಿನ ಕಡೆ ನೀರು ಕಡಿಮೆ ಆಗುತ್ತೆ, ನಮ್ಮ ಕಡೆ ನಾಟಿ ಮಾಡೋಕ್ಕಾಗೋದಿಲ್ಲ ಜಾಸ್ತಿ. ಅದರಿಂದ ನಂಬರ್ ಭತ್ತಗಳು ಮಾಡಿರೋ ಇಳುವರಿ ಸಿಗುತ್ತೆ, ಲೋಕಲ್ ಭತ್ತ ಮಾಡೋದ್ರಿಂದ ಅಂಥ ಒಂದು ಇಳುವರಿ ಸಿಗೋದಿಲ್ಲ. ನಮ್ಮ ಏರಿಯಾಕ್ಕೆ ಅದು ಸೂಟಬಲ್ ಆಗಿ ನಮ್ಮ ಲೋಕಲ್ ತಳಿನೇ ಮಾಡ್ಕೊಂಡು ಬರ್ತಾ ಇದೆ. ಇನ್ನು ಈ ಭತ್ತದ ಹುಲ್ಲು ಸಾಕಷ್ಟು ಸಿಗುತ್ತೆ, ಇದನ್ನು ನಿಮ್ಮ ಜಾನುವಾರುಗಳಿಗೆ ಬಳಸ್ಕೊಳ್ತೀರೋ ಅಥವಾ ಮಾರಾಟವನ್ನು ಮಾಡ್ತೀರಾ ಹೇಗೆ? ಹುಲ್ಲುಗಳನ್ನು ನಮ್ಮ ಜಾನುವಾರುಗಳು ಇದ್ರೆ ನಾವು ಜಾನುವಾರುಗಳಿಗೆ ಬಳಸ್ತೇವೆ, ಇಲ್ಲ ಅಂದರೆ ಅದನ್ನು ನಾವು ಮಾರಾಟ ಮಾಡ್ತೀವಿ. ಈಗ ಮನೆಯಲ್ಲಿ ಜಾನುವಾರಿನವರು ಕಟ್ಟಿದ್ದೀರಾ ಹೇಗೆ? ಜಾನುವಾರುಗಳು ನಾವು ಕಟ್ಟಿಲ್ಲ, ಸಾಕಿಲ್ಲ. ಮೊದಲಿಂದನೂ ಸಾಕಿಲ್ವ? ಮೊದಲೇಗಿತ್ತು ನಮ್ಮ ತಂದೆ ತಾಯಿ ಇದ್ದಾಗ, ಇವಾಗ ನಾವು ಅವೆಲ್ಲ ಮೇಯಿಸೋಕ್ಕೆಲ್ಲ ಜಾಗನ ತೋಟ ಮಾಡಿದ್ರಿಂದ ಮೇಯಿಸೋಕ್ಕೆ ಜಾಗ ಸಿಗೋದಿಲ್ಲ ಅಂದ್ಕೊಂಡು ಈಗ ಜಾನುವಾರುಗಳನ್ನು ಸಾಕ್ತಾ ಇಲ್ಲ. ಇದರ ಜೊತೆಗೆ ಇತರೆ ತೋಟಗಾರಿಕೆ ಬೆಳೆಗಳನ್ನು ಕೂಡ ನೀವು ನಿಮ್ಮ ಮನೆ ಮಟ್ಟಕ್ಕೆ ಮತ್ತು ಸ್ವಲ್ಪ ಹೆಚ್ಚಿಗೆ ಮಾಡಿಕೊಂಡು ಮಾಡ್ತಾಯಿದ್ರಿ, ಏನೆಲ್ಲ ತೋಟಗಾರಿಕೆ ಬೆಳೆಗಳನ್ನು ಮಾಡ್ಕೊಂಡಿದ್ದೀರಿ ನಿಮ್ಮ ಜಮೀನಿನಲ್ಲಿ? ತೆಂಗು, ಮಾವು, ಸಪೋಟ, ನಿಂಬೆ ಇಂಥದನ್ನೆಲ್ಲ ನಮ್ಮ ಮನೆ ಯೂಸಿಗೆ ಎಷ್ಟು ಬೇಕೋ ಅಷ್ಟು ಆಗೋವಷ್ಟು ಮಾಡ್ಕೊಂಡು ಅದನ್ನೆಲ್ಲ ನಾವು ಸ್ವಂತಕ್ಕೆ ನಾವೇ ಯೂಸ್ ಮಾಡ್ಕೊತೀವಿ. ಒಟ್ಟು 2 ತೆಂಗಿದೆ, 2 ವರ್ಷ ಹಳೆಯ ಗಿಡಗಳಿವೆ? 20 ವರ್ಷದ್ದು ತೆಂಗಿನ ಗಿಡ ಇದೆ, 10-12 ತೆಂಗಿನ ಗಿಡ ಇದೆ, ಸಪೋಟನೂ 10-12 ಇದೆ, ಮಾವು 5-6 ಇದೆ, ಹಲಸಿದೆ, ಇಷ್ಟು ಇದೆ. ಸರಿ, ಸುಮಾರು 20 ತೆಂಗಿನ ಮರಗಳಿದೆ ಅಂತ ಹೇಳಿದ್ರಿ, ಬಹುಶಃ ನಿಮಗೆ ಹೆಚ್ಚಾಗುತ್ತೆ ಅಂತ ಅನ್ಸುತ್ತೆ ಈ ತೆಂಗು ನಿಮ್ಮ ಮನೆ ಬಳಕೆಗೆ, ಉಳಿದ ತೆಂಗನ್ನು ಹೇಗೆ ಮಾರಾಟಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೀರಿ? ನಾವೇನು ಮಾರಾಟ ಮಾಡ್ತಾ ಇಲ್ಲ, ನಮ್ಮದು ಈಗೀಗ ಫಸಲು ಬರ್ತಾ ಇರೋದ್ರಿಂದ ಮನೆ ಯೂಸಿಗೆ ಆಗೋವಷ್ಟು ತೆಂಗು ಮಾತ್ರ ಸಿಗ್ತಾ ಇದೆ. ಹಿಂದೆ ಮುಂದೆ ಹಾಕಿರೋದ್ರಿಂದ 4-5 ಗಿಡ ಮಾತ್ರ ಫಸಲು ಕೊಡ್ತಾ ಇದೆ, ಇನ್ನೂ ಬಾಕಿದು ಫಸಲಿಗೆ ಈಗ ಬರಬೇಕು, ಅದರಿಂದ ನಮ್ಮ ಮನೆಗೆ ಮಾತ್ರ ಆಗ್ತಾ ಇದೆ ಇವಾಗ. ಇನ್ನು ಮಾವು 4-5 ಮಾವಿದೆ ಅಂತ ಹೇಳಿದ್ರಿ, ಯಾವೆಲ್ಲ ತಳಿಯ ಮಾವನ್ನು ಹಾಕೊಂಡಿದ್ರಿ, ಇಳುವರಿ ಹೇಗಿದೆ? ಅಂತ ಏನು ಇಳುವರಿ ಏನಿಲ್ಲ, ನಮ್ಮ ಮನೆಗೆ ತಿನ್ನೋವಷ್ಟು ಆಗುತ್ತೆ. ಬಾದಾಮಿ ಮತ್ತು ಇನ್ನೊಂದು ಗಿಡ ಇದೆ, ಅವೇ ಮಾತ್ರ ಹಾಕೊಂಡಿದ್ದೀವಿ, ಮನೆ ಯೂಸಿಗೆ ಆಗುತ್ತೆ. ತೆಂಗು ಮಾವು ಸಪಟಿವುಗಳನ್ನೆಲ್ಲ ಹಾಕೊಂಡು 2 ವರ್ಷ ಆಯಿತು? ಇತ್ತೀಚೆಗೆ 1-7 ವರ್ಷ ಆಗಿರ್ಬೋದು, ಇತ್ತೀಚೆಗೆ ಹಾಕಿದ್ದೀವಿ, ಅದರಿಂದ ಇನ್ನೂ ಅದು ಇಳುವರಿ ಅಂತ ಒಂದು ಮಟ್ಟದಲ್ಲಿ ಏನು ಸಿಗ್ತಾ ಇಲ್ಲ, ಮನೆ ಯೂಸಿಗೆ ಸಿಗ್ತಾ ಇದೆ. ಬಿಡುವಿನ ಸಂದರ್ಭದಲ್ಲಿ ಅಂತಂದರೆ ಈಗ ನೀವು ಭತ್ತವನ್ನು ಕಟಾವು ಮಾಡಿದ ನಂತರ ಇತರೆ ಏನಾದರೂ ಬೆಳೆಗಳನ್ನು ಸಾಗುವಳಿ ಮಾಡ್ತಾರೆ ಹೇಗೆ? ಇಲ್ಲ, ಆ ಜಾಗವನ್ನು ನಾವು ಏನೂ ಮಾಡೋದಿಲ್ಲ, ನಮ್ಮ ಹಾಗೆ ಬಿಟ್ಟಿರ್ತೇವೆ ಮುಂಗಾರು ಮಳೆ ಬೀಳೋವರೆಗೆ. ಅಂದರೆ ಈ ಮುಂಗಾರಿನ ಆರಂಭದಲ್ಲಿ ಭತ್ತವನ್ನು ಸಾಗುವಳಿ ಮಾಡಿದ ನಂತರ ಆ ಭತ್ತ ಕಟಾವಿನ ನಂತರ ಮತ್ತೆ ಆ ಜಾಗವನ್ನು ಹಾಗೆ ಖಾಲಿ ಬಿಡ್ತೀರಿ. ಜೋಳವನ್ನು ಮಾಡ್ತೀನಿ ಅಂತ ಹೇಳಿದ್ರಿ, 2 ಎಕರೆ ಪ್ರದೇಶಕ್ಕೆ ಜೋಳವನ್ನು ಮಾಡ್ತೀರಿ? ಅದು 1 ಎಕರೆಯಲ್ಲಿ ಮಾಡ್ತೀವಿ, ಅದು ಕೂಡ ಈ ಸರಿ 1 ಎಕರೆಯಲ್ಲಿ ಮಾಡಿದ್ದು, ಈ ಸರಿ 1-25 ಕ್ವಿಂಟಲ್ಲು ಜೋಳ ಆಗಿದೆ. 2 ವರ್ಷಗಳಿಂದ ಈ ಜೋಳವನ್ನು ಸಾಗುವಳಿ ಮಾಡ್ತಾ ಬಂದಿದ್ದೀರಿ? ನಮ್ಮ ತಂದೆ ತಾಯಿ ಕಾಲದಿಂದಲೂ ಮಾಡ್ತಾ ಇದ್ದೀವಿ. ಇತರೆ ನಿಮ್ಮ ಈ ಒಂದು ಜಮೀನಲ್ಲಿ ಇತರೆ ಬೇರೆ ಏನಾದರೂ ಬೆಳೆಗಳನ್ನ ಬೆಳ್ಕೊಳ್ತಾ ಇದ್ದಾರೆ ಆದಾಯ ಮೂಲವಾಗಿ, ಅಥವಾ ತರಕಾರಿ ಬೆಳೆಗಳನ್ನ ಏನಾದರೂ ಸಾಗುವಳಿ ಮಾಡ್ಕೊಳ್ತಾ ಇದ್ದಾರಾ ಅಂತ ಹೇಳಿ? ಇಲ್ಲ, ಬೇರೆ ಏನು ಬೇಡ್ತಾ ಇಲ್ಲ. ಮನೆ ಯೂಜಿಗೆ ಸಣ್ಣ ಪುಟ್ಟ ತರಕಾರಿ ಮನೆ ಹತ್ರ ಬೆಳ್ಕಂತೆ. ಒಟ್ಟಾರೆ ಈ ಕೃಷಿಯನ್ನು ನೋಡಿದ್ರೆ ನಿಮಗೆ ಹೇಗನ್ಸುತ್ತೆ? ಕೃಷಿ ಜೀವನ ಕಷ್ಟ ಇದೆ, ಆದರೆ ಸ್ವಲ್ಪ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಎಲ್ಲದನ್ನು ಮಾಡ್ಕೊಂಡು ಹೋದರೆ ಈ ಒಂದು ಕೃಷಿಲಿ ಒಂದು ಮುಂದುವರ್ಕೊಂಡು ಹೋಗ್ಬೋದು ಅನಿಸುತ್ತೆ. ನಿಮಗೆ ವಾರ್ಷಿಕ ಬೆಳೆ ಬಹಳ ಉತ್ತಮ ಅಂತ ಅನಿಸುತ್ತೋ, ಅಥವಾ ಏಕ ಬೆಳೆಗಳನ್ನ ಮಾಡಿಕೊಂಡ್ರೆ ಉತ್ತಮ ಅನಿಸುತ್ತೋ, ಅಥವಾ ಸಮಗ್ರ ಕೃಷಿಯನ್ನು ಮಾಡಿದರೆ ಬಹಳ ಉತ್ತಮ ಅಂತ ಅನಿಸುತ್ತೋ? ವಾರ್ಷಿಕ ಬೆಳೆ ಮಾಡಿದರೆ ನಮಗೆ ಅದು ಇಷ್ಟು ಅಂತ ನಿಗದಿ ಇರುತ್ತೆ, ಒಂದು ಸಂದರ್ಭಕ್ಕೆ ಸಿಗುತ್ತೆ. ಈ ಬೇರೆ ಇತರೆ ಬೆಳೆಗಳನ್ನು ಮಾಡಿದರೆ ಮಾರ್ಕೆಟು ಯಾವಾಗ ಬೆಳೆ ಇದೆಲ್ಲ ರೈಟು ವೇರಿಯೇಷನ್ ಇರುತ್ತೆ. ಬೆಳೆಗೆ ಒಳ್ಳೆ ಉತ್ತಮವಾದ ಬೆಲೆ ಇದ್ದಾಗ ಉತ್ತಮ ಅನಿಸುತ್ತೆ, ಇಲ್ಲ ಅಂದರೆ ಅದು ಇದಾಗುತ್ತೆ. ಇದಾದರೆ ಇಷ್ಟೇ ಕುಂಟಲ್ ಬರುತ್ತೆ ಅನ್ನೋ ಒಂದು ನಿರೀಕ್ಷೆ ಇರುತ್ತೆ. ಅದರಿಂದ ವಾರ್ಷಿಕ ಬೆಳೆನೇ ಉತ್ತಮ ಅನಿಸುತ್ತೆ. ಅಡಿಕೆ ಮತ್ತು ಕಾಫಿಗೆ ಒಂದು ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ, ಹಾಗೆ ಆದಾಯ ಎಷ್ಟು ಬರ್ತಾ ಇದೆ ನಿಮಗೆ? ಅಡಿಕೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಖರ್ಚು ಬಂತು, ಇತ್ತೀಚೆಗೇನು ಅಂತ ಖರ್ಚು ಬರೋದಿಲ್ಲ, ಆದಾಯ ಚೆನ್ನಾಗಿರುತ್ತೆ ಅಡಿಕೆಯಲ್ಲಿ. ಕಾಫಿ ತೋಟದಲ್ಲಿ ನಮಗೆ ಅದೇ ಬೋರವ್ರು ಬಂದು ರೋಗ ರುಜಿನಗಳು ಜಾಸ್ತಿಯಾಗಿ ಮಳೆ ಏರಿಯೇಷನ್ ಆಗಿದ್ದರಿಂದ ಅಂಥವನ್ನು ಉತ್ತಮವಾದ ಆದಾಯ ಬರ್ತಾ ಇಲ್ಲ, ಇನ್ನು ಮುಂದೆ ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಮಾಡ್ತಾ ಇದೆ. ಒಟ್ಟಾರೆ ಒಂದು ವರ್ಷಕ್ಕೆ ಎಷ್ಟು ಖರ್ಚನ್ನು ಮಾಡ್ತೀರಿ ಈ ಎರಡು ಬೆಳೆಗಳನ್ನ ಸಾಗುವಳಿ ಮಾಡಲಿಕ್ಕೆ? ಉಳಿತಾಯ ಅಂತ ಎಷ್ಟಾಗುತ್ತೆ, ಅಥವಾ ಆದಾಯ ಅಂತ ಎಷ್ಟು ಬರುತ್ತೆ? ಇವಾಗ ನಾವು ಕಾಫಿ ಮತ್ತು ಅಡಿಕೆ ಎಲ್ಲ ಜೋಳ ಇದೆಲ್ಲ ಮಾಡಿದಾಗ ಒಂದು 3-4 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಒಂದು 10-12 ಲಕ್ಷ ರೂಪಾಯಿನವರೆಗೂ ನಾವು ಆದಾಯನ ಮಾಡ್ತೀವಿ. ಅದರಲ್ಲಿ ಒಂದು 10 ಲಕ್ಷ ಆದಾಯ ಆದರೆ 4 ಲಕ್ಷ ಖರ್ಚು ಆದರೂ ಒಂದು 5-6 ಲಕ್ಷವನ್ನು ಆದಾಯ ಆಗಿ ಮಾಡ್ತೀವಿ. ಇನ್ನೂ ಹೆಚ್ಚಿನ ಬೆಳೆಯನ್ನು ಬೆಳಿಬೇಕು ಅಥವಾ ಇನ್ನೂ ಹೆಚ್ಚಿನ ಪ್ರದೇಶವನ್ನು ವಿಸ್ತರಣೆ ಮಾಡಬೇಕು ಅಂತ ಅನಿಸ್ತಾ ಇದೆಯಾ ತಮಗೆ? ಇಲ್ಲ, ಇವಾಗೆಲ್ಲ ಪೇಮೆಂಟ್ ಎಲ್ಲ ಜಾಸ್ತಿ, ಲೇಬರ್ ಸಿಗೋದು ಎಲ್ಲ ಕಷ್ಟ. ಅದರಿಂದ ಈಗೇನು ಮಾಡಿದ್ವಿ ಅದನ್ನೇ ಒಳ್ಳೆ ಉತ್ತಮವಾದ ರೀತಿಯಲ್ಲಿ ಮೇಂಟೈನ್ ಮಾಡಿಕೊಂಡು ಉಳಿಸ್ಕೊಂಡು ಅದರಲ್ಲೇ ಒಳ್ಳೆ ಆದಾಯನ ಮಾಡಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿದೆ. ಶೇಷಗೌಡ ಅವರು, ಇದುವರೆಗೆ ಸಾಕಷ್ಟು ನಿಮ್ಮ ಕೃಷಿ ಅನುಭವಗಳನ್ನು ಹಂಚ್ಕೊಂಡ್ರಿ. ಅಡಿಕೆ, ಕಾಫಿ, ಭತ್ತ, ತೆಂಗು, ಮಾವು, ಸಪೋಟ, ಕಾಳುಮೆಣಸು, ಈ ಕುರಿತಂತೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರಿ. ಇನ್ನು ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಿಮ್ಮಿಂದ ತಿಳ್ಕೋಬೇಕು ಅಂತ ನಮ್ಮ ರೈತ ಬಾಂಧವರು ಬಯಸಿದರೆ ನಿಮ್ಮನ್ನು ಸಂಪರ್ಕವನ್ನು ಮಾಡುವಂಥದ್ದು ಹೇಗೆ? ಮೊಬೈಲ್ ನಂಬರ್ ಇದೆ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಸಂಪರ್ಕಕ್ಕೆ ಸಿಗ್ತೇವೆ. ನಿಮ್ಮ ಮೊಬೈಲ್ ನಂಬರನ್ನು ಹೇಳಿ. 9480881144. ಮತ್ತೊಮ್ಮೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ತಿಳಿಸ್ಕೊಡಿ. 9480881144. ಒಳ್ಳೆಯದು ಶೇಷಗೌಡ ಅವರೇ, ಇದುವರೆಗೆ ನಿಮ್ಮ ಅಡಿಕೆ, ಕಾಫಿ ಮತ್ತು ಇತರೆ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮೊಂದಿಗೆ ವಿವರವಾಗಿ ಹಂಚಿಕೊಂಡ್ರಿ. ತಮ್ಮೆಲ್ಲ ಈ ಅನುಭವಗಳಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಾಫಿ ಹಾಗೂ ಅಡಿಕೆ ಬೆಳೆಯಲ್ಲಿನ ಅನುಭವ ಕುರಿತು ಬೇಲೂರು ತಾಲೂಕು ಜಗಬೋರನಹಳ್ಳಿಯ ಕೃಷಿಕ ಜಿಡಿ ಶೇಷಗೌಡ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಗೌರವ ರವಿಶಂಕರ್. ಇಲ್ಲಿಗೆ ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ನಾಳಿನ ನಮ್ಮ ಕಿಸಾನ್ವಾಣಿಯಲ್ಲಿ ಹೈನುವನ್ನು, ಪಶುವೈದ್ಯಕೀಯ ಹಾಗೂ ಪಶುಪಾಲನೆ ಕುರಿತು ಬಾನುಲಿ ಸರಣಿ. ಇದರಲ್ಲಿ ಜಾನುವಾರುಗಳ ಆರೋಗ್ಯ ಮತ್ತು ರೋಗಗಳ ದೃಢೀಕರಣದಲ್ಲಿ ಪ್ರಯೋಗಶಾಲೆ ಪರೀಕ್ಷೆಗಳ ಪ್ರಾಮುಖ್ಯತೆ, ಈ ಕುರಿತು ಪಶು ಶರೀರ ಕ್ರಿಯೆ ಹಾಗೂ ಜೀವರಸಾಯನಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಹೇಮಂತಗೌಡ ಕೆ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ನೋಡಪ್ಪ, ನಿನ್ ಮಗಳು ಕಫ ಪರೀಕ್ಷೆಯಲ್ಲಿ ಟಿವಿ ಇದೆ ಅಂತ ಬಂದಿದೆ. ಅಯ್ಯೋ ದೇವ್ರೆ, ಯಾವ ಜನ್ಮದ ಪಾಪನೋ ಏನೋ, ಇನ್ನೇನ್ ಗತಿ ಡಾಕ್ಟ್ರೆ? ಹ್ಮ್, ಈ ಜನ್ಮದಲ್ಲೇ ಬೇರೆಯವರಿಂದ ಗಾಳಿ ಮೂಲಕ ಬಂದಿದೆ. ಯೋಚನೆ ಮಾಡ್ಬೇಡಿಪ್ಪ, ನಾವು ಕೊಡೋ ಔಷಧಿ 6 ತಿಂಗಳು ತಪ್ಪದೆ ತಗೊಂಡ್ರೆ ಸಂಪೂರ್ಣ ಗುಣವಾಗ್ತಾಳೆ. ನನ್ನ ಹಾಗೆ ನಿಮ್ ಮಗಳು ಓದಿ ಡಾಕ್ಟರ್ ಆಗ್ಬೋದು. ಹಂಗಾದ್ರೆ ನಾನೇ ಜವಾಬ್ದಾರಿ ತಗೊಂಡು ದಿನ ಮಾತ್ರೆ ಕೊಡಿಸ್ತೀನಿ. ಟಿಬಿ ರೋಗ ವಾಸಿ ಆದ್ರೆ ಸಾಕಪ್ಪ. ಟಿಬಿ ಶಾಪಗ್ರಸ್ತ ರೋಗವಲ್ಲ, ಕ್ರಮಬದ್ಧ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈ ಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಣ್ಣ, ಮಗಳ ಮದುವೆಗೆ ಬಟ್ಟೆ ಶಾಪಿಂಗ್ ಜೋರಾಗೇ ಇದೆ. ಹೌದು ಕಣಮ್ಮ, ರೇಷ್ಮೆ ಸೀರೆ, ಫ್ಯಾನ್ಸಿ ಸೀರೆ, ಜವಳಿಗಳು, ಸೂಟಿಂಗ್ಸ್, ಶರ್ಟಿಂಗ್ಸ್ ಎಲ್ಲವನ್ನು SSR ಸಿಲ್ಕ್ಸ್ ಅಲ್ಲಿ ತಗೊಂಡು ಬಂದ್ವಿ. ಅದು ಹೋಲ್ಸೇಲ್ ರೇಟ್ ಅಲ್ಲಿ ಡಿಸ್ಕೌಂಟ್ ಸಿಕ್ತು. ಕ್ವಾಲಿಟಿ ಸೂಪರ್. ಭೇಟಿ ಕೊಡಿ SSR ಸಿಲ್ಕ್ಸ್, ಹಳೆ ಅಂಚೆ ಕಚೇರಿ ರಸ್ತೆ, ಪಾಂಡುರಂಗ ದೇವಸ್ಥಾನದ ಹತ್ತಿರ, ಹಾಸನ.

ಕುಡಿತ, ಗಾಂಜಾ, ನಿದ್ರೆ ಬರಿಸುವ ಮಾತ್ರೆಗಳು, ಮತ್ತು ಬರಿಸುವ ಪುಡಿಗಳು, ಭ್ರಮೆಯನ್ನುಂಟು ಮಾಡುವ ರಾಸಾಯನಿಕಗಳ ಸೇವನೆ ಒಂದು ಮಾನಸಿಕ ಕಾಯಿಲೆ. ಇವುಗಳ ಸೇವನೆ ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ದುಷ್ಪರಿಣಾಮ ಉಂಟು ಮಾಡುತ್ತದೆ. ಈ ದುಶ್ಚಟಗಳು ನಿಮ್ಮ ಜೀವನಕ್ಕೆ ಮಾರಕವಾಗುತ್ತದೆ, ಎಚ್ಚರ. ಇವುಗಳಿಂದ ಮುಕ್ತರಾಗಲು ನಿಮ್ಮ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಂದ ಚಿಕಿತ್ಸೆ ಪಡೆಯಿರಿ ಅಥವಾ ಟೆಲಿಮನಸ್ 14416 ಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ. ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿಬಂದಿತು. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ನಂದಿತಾ ಹಾಡಿರುವ ತವರಿನ ಸಿರಿ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಹಸಿದಾಗ ಅನ್ನ, ದಡಿದಾಗ ನೀರು, ಕೊಡತಿದ್ದ ಮೇಲೆ ಏನ್ ಚಂದೋ, ಏನ್ ಚಂದೋ. ಮನಸ್ಸಿದ್ದು ಪ್ರೀತಿ, ಕೈಯಿದ್ದು ಕಾಣ, ಕೊಡತಿದ್ದ ಮೇಲೆ ಏನ್ ಚಂದೋ, ಏನ್ ಚಂದೋ. ಭೂಮಿ ತಾಯಿ ತಂದ ಬೆವರಿನ ಸಿರಿ, ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ. ಹಸಿದಾಗ ಅನ್ನ, ದಡಿದಾಗ ನೀರು, ಕೊಡದಿದ್ದ ಮೇಲೆ ಏನ್ ಚಂದವೋ, ಏನ್ ಚಂದವೋ. ಭೂಮಿ ತಾಯಿ ತಂದ ಬೆವರಿನ ಸಿರಿ, ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ. ಹಸಿದಾಗ ಅನ್ನ, ದಡಿದಾಗ ನೀರು, ಕೊಡದಿದ್ದ ಮೇಲೆ ಏನ್ ಚಂದವೋ, ಏನ್ ಚಂದವೋ. ಗಂಟಲಿಗೆ ನೀರಾಗಿ, ಗುಡಿಸಲಿಗೆ ಸೂರಾಗಿ, ಸೇತುವೆಗೆ ಹಾಸಾಗಿ, ಬದುಕೆಲ್ಲ ನೀಡುತ್ತ ಬಾನೆತ್ತರ ಬಾಳುತ್ತ ಇರಬೇಕು ತೆಂಗಿನ ಮರದಂತೆ, ಇರಬೇಕು ತೆಂಗಿನ ಮರದಂತೆ. ನರನಾಗಿ ಮರದು ಕೀಳಾಗಿ ಹೋದರೆ ಏನ್ ಚಂದವೋ, ಏನ್ ಚಂದವೋ. ಮನಸ್ಸಿತ್ತು ದಣಿದಾಗ ನೀರು, ಕೊಡದಿದ್ದ ಮೇಲೆ ಏನ್ ಚಂದವೋ, ಏನ್ ಚಂದವೋ.